ತಜ್ಞವಾಣಿ. ಎಲ್ರಿಗೂ ನಮಸ್ಕಾರ. ಈ ಒಂದು ದಿನದ ದ್ರಾಕ್ಷಿ ತಳಿಗಳ ಪ್ರದರ್ಶನ, ದ್ರಾಕ್ಷಿ ಬೆಳೆ ಉತ್ಸವ ಹಾಗೂ ಗುಣಮಟ್ಟದ ಮುನುಕ ಉತ್ಪಾದನೆ ತಾಂತ್ರಿಕತೆಗೆ ನನಗೆ ಇಲ್ಲಿಗೆ ಬಂದು ತಮ್ಮನ್ನೆಲ್ಲ ನೋಡಿದ್ರೆ ಬಹಳ ಖುಷಿ ಆಗ್ತಾ ಇದೆ. ಈ ಒಂದು ವಿಚಾರದಲ್ಲಿ ವಿಜಯಪುರ ಜಿಲ್ಲೆ ನಿಮಗೆ ಗೊತ್ತಿರೋ ಹಾಗೆ ತೋಟಗಾರಿಕಾ ಬೆಳೆಗಳಲ್ಲಿ ಬಹಳ ಪ್ರಸಿದ್ಧಿ. ನಿಮಗೆ ಗೊತ್ತಿರೋ ಹಾಗೆ ದ್ರಾಕ್ಷಿ ಬೆಳೆನಲ್ಲಿ, ಹಾಗೆ ಪೊಮಗ್ರೆನೇಟ್ ಅಲ್ಲಿ, ಹಾಗೆ ಇಂಡಿ ಲಿಂಬೆ, ನಿಮಗೆ ಗೊತ್ತಿರೋ ಹಾಗೆ ಲಿಂಬೆ ಬೆಳೆನಲ್ಲಿ, ಕೆಲ ಪ್ರದೇಶಗಳಲ್ಲಿ ಈರುಳ್ಳಿ ಬೆಳೆ, ಹೀಗೆ ವಿವಿಧ ತೋಟಗಾರಿಕಾ ಬೆಳೆಗಳಲ್ಲಿ ಇದನ್ನ ಒಂದು ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಒಂದು ಜಿಲ್ಲೆ. ಅದೇ ರೀತಿ ನಮ್ಮ ಕೃಷಿ ಬೆಳೆಗಳಲ್ಲೂ ಸಹ ಪ್ರಸಿದ್ಧಿಯನ್ನು ಪಡೆದಿದೆ. ಈಗ ನಮ್ಮ ಜಂಟಿ ನಿರ್ದೇಶಕ ಹೇಳಿದ ಪ್ರಕಾರ ಜೋಳದ ಬೆಳೆ, ಈ ಒಂದು ನಮ್ಮ ಈ ಬಿಳಿ ಜೋಳ, ಈ ಒಂದು ಪ್ರದೇಶದಲ್ಲಿ ಬೆಳೆತಕ್ಕಂತಹ ಜೋಳದ ಒಂದು ಕ್ವಾಲಿಟಿ ಯಾವ ಪ್ರದೇಶದಲ್ಲೂ ಸಹ ಸಿಗೋದಿಲ್ಲ. ಈ ರೀತಿಯ ಒಂದು ಪ್ರಸಿದ್ಧಿ ಹೊಂದಿದ ಒಂದು ಈ ನಾಡಿನಲ್ಲಿ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ, ಪೊಮಗ್ರೆನೇಟ್ ಬೆಳೆ ಒಂದು ಅಳಿವಿನ ಅಂಚಿಗೆ ಹೋಯಿತು. ಅದಕ್ಕೆ ಬರ್ತಕ್ಕಂತಹ ರೋಗಗಳು, ಕೀಟಗಳ ಬಾಧೆಯನ್ನು ತಡೆಯಲಾರದೆ ಅದರ ಒಂದು ವಿಸ್ತೀರ್ಣ ಕಡಿಮೆ ಆಗ್ತಾ ಬಂತು. ಹಾಗೆ ಇಂಡಿ ಲಿಂಬೆ ಅದು ಸಹ ವಿಸ್ತೀರ್ಣದಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಆದರೆ ಇವತ್ತು ನಾನು ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾನಿಲಯದಿಂದ, ತೋಟಗಾರಿಕಾ ಇಲಾಖೆಯವರ ಸಹಾಯದಿಂದ ಹಾಗೂ ಲಿಂಬೆ ಮಂಡಳಿಯ ಒಂದು ಸಹಾಯದಿಂದ ಜಿಯೋಗ್ರಫಿಕಲ್ ಇಂಡಿಕೇಟರ್ಗೆ ನಾವು ಹಾಕಿರ್ತಕ್ಕಂಥ ಒಂದು ನಮ್ಮ ಒಂದು ಡಾಕ್ಯುಮೆಂಟನ್ನು ಅವರು ಪರಿಶೀಲನೆಯನ್ನು ಮಾಡಿ ಇನ್ನು ಕೆಲವೇ ದಿನಗಳಲ್ಲಿ ನಮಗೆ ಈ ಇಂಡಿ ಲಿಂಬೆ ಅಂತ ಹೇಳಿ ಅದು ಜಿಯೋಗ್ರಫಿಕಲ್ ಇಂಡಿಕೇಷನ್ ದೊರಕುವ ಒಂದು ಸಂಭವ ಇದೆ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಆ ಇಂಡಿ ಲಿಂಬೆ, ಈ ಒಂದು ಏರಿಯಾದಲ್ಲಿ ಬೆಳೆತಕ್ಕಂಥ ಇಂಡಿ ಲಿಂಬೆ ಯಾವ ಪ್ರದೇಶದಲ್ಲೂ ಸಹ ಸಿಗೋದಿಲ್ಲ. ಆಂಧ್ರಪ್ರದೇಶಕ್ಕೆ ಹೋಗಿ, ಮಹಾರಾಷ್ಟ್ರಕ್ಕೆ ಹೋಗಿ, ನಮ್ಮ ಸೌತ್ ಕರ್ನಾಟಕಕ್ಕೆ ಹೋದರೂ ಸಹ ಈ ಒಂದು ಗುಣಮಟ್ಟದ ಲಿಂಬೆ ಸಿಗೋದಿಲ್ಲ. ಅದೇ ರೀತಿ ನಾವಿವತ್ತು ಇಲ್ಲಿ ಇಟ್ಟಿರ್ತಕ್ಕಂತಹ ದ್ರಾಕ್ಷಿಯ ಒಂದು ಮನುಕದ ಒಂದು ಗುಣಮಟ್ಟ ಸಹ ಜಾಗತಿಕವಾಗಿ ಇಲ್ಲಿ ಮಾಡತಕ್ಕಂತಹ ರೈಸಿನ ಮನುಕ ಏನಿದೆ ಯಾವ ಒಂದು ಪ್ರದೇಶದಲ್ಲೂ ಸಹ ಇದರಂತಹ ಒಂದು ಕ್ವಾಲಿಟಿ ಎಲ್ಲೂ ಸಹ ಸಿಗೋದಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ಮೆಜಾರಿಟಿ ಇಲ್ಲಿ ಬೆಳೀತಕ್ಕಂತಹ ಥಾಮ್ಸನ್ ಸೀಡ್ಲೆಸ್ ಮನುಕ ಮಾಡಲಿಕ್ಕೆ ಹೋಗ್ತಾ ಇದೆ. ಮನುಕ ಮಾಡಲಿಕ್ಕೆ ಹೋಗ್ತಾ ಇರೋದ್ರಿಂದ ಅದರ ಒಂದು ಗುಣಮಟ್ಟವನ್ನು ನಾವು ಮೇಂಟೈನ್ ಮಾಡಿಕೊಂಡು ಹೋದ್ರೆ ಮುಂದೆ ಈ ಒಂದು ನಮ್ಮ ರೈಸಿನ ನಾವು ಬೇರೆ ದೇಶಗಳಿಗೆ, ಬೇರೆ ಪ್ರದೇಶಗಳಿಗೆ ಸಹ ರಫ್ತು ಮಾಡಲಿಕ್ಕೆ ಅದರ ಒಂದು ಬೆಲೆಯಲ್ಲಿ ಒಳ್ಳೆಯ ಒಂದು ಬೆಲೆ ಸಿಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ದಿಸೆಯಲ್ಲಿ ಈ ಇನಾಗ್ರಲ್ ಪ್ರೋಗ್ರಾಮ್ ಆದ ತಕ್ಷಣ ತಾವು ಇಲ್ಲಿ ಏನು ವೆರೈಟಿಗಳನ್ನು ನೋಡಿದೆ ಅವೇ ವೆರೈಟಿಗಳನ್ನು ನಾವು ಕ್ಷೇತ್ರೋತ್ಸವ ಸಹ ನಾವು ಅಲ್ಲಿ ಬೆಳೆ ಬೆಳೆದಿದ್ದೀವಿ, ಅಲ್ಲಿ ಹೋಗಿ ಸಹ ನೋಡಬಹುದು. ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಥಾಮ್ಸನ್ ಸೀಡ್ಲೆಸ್ ಮಾತ್ರ ಬೆಳೀತಾ ಇದ್ದೀವಿ. ಇವತ್ತು ವಾತಾವರಣದಲ್ಲಿ ಆಗ್ತಕ್ಕಂಥ ಬದಲಾವಣೆಗೆ ಅನುಗುಣವಾಗಿ ಈ ತಳಿನಲ್ಲಿ ಇಳುವರಿ ಕಡಿಮೆ ಬರ್ತಾ ಇರಬಹುದು. ಆ ಒಂದು ದಿಸೆಯಲ್ಲಿ ಅದಕ್ಕೆ ಆಲ್ಟರ್ನೇಟ್ ಯಾವ ತಳಿ ಇದೆ ಅನ್ನೋದನ್ನು ಸಹ ನಾವು ಸಂಶೋಧನೆ ಮಾಡಿ ನಮ್ಮ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯ ಅಡಿಯಲ್ಲಿ NRC ಗ್ರೇಪ್ಸ್ ಅಂತ ಹೇಳಿ ಪುಣೆನಲ್ಲಿದೆ, ಅವರ ಒಂದು ಅಧೀನದಲ್ಲಿ ಭಾರತೀಯ ಒಂದು ACRP ಅನ್ನು ಗ್ರೇಪ್ಸ್ ಅಲ್ಲಿ ಅಂದ್ರೆ ಫ್ರೂಟ್ಸ್ ಕ್ರಾಪ್ಸ್ ಅಲ್ಲಿ ಗ್ರೇಪ್ಸ್ ಸಹ ಅಖಿಲ ಭಾರತ ಒಂದು ಸಂಶೋಧನಾ ಸಂಸ್ಥೆಯ ಅಡಿಯಲ್ಲಿ ನಾವು ಇಲ್ಲಿ ಥಾಮ್ಸನ್ ಸೀಡ್ಲೆಸ್ ಗೆ ಆಲ್ಟರ್ನೇಟ್ ಆಗಿ ಯಾವ್ದು ವೆರೈಟಿ ಚೆನ್ನಾಗಿ ಬರುತ್ತೆ ಅನ್ನೋದನ್ನ ನಾವು ತುಲನೆ ಮಾಡಿದಾಗ ಮಂಜರಿ ಮೆಡಿಕಾ ಅನ್ನೋದು ವೆರೈಟಿ ಇದೆ, ಟೇಬಲ್ ಪರ್ಪಸ್ ಗೆ ಮಂಜುರ ಶ್ಯಾಮ್ ಅಂತ ಒಂದಿದೆ, ಹಾಗೂ ಇನ್ನೊಂದು ವೆರೈಟಿಯಲ್ಲಿ ನಾವು ಮೆಡಿಕಾ ಕಿಸ್ಮಿಸ್ ಅನ್ನೋದು ಮೆಡಿಕಾ ಕಿಸ್ಮಿಸ್ ಮತ್ತು ಶ್ಯಾಮ್ ಅನ್ನೋ ಮೂರು ತಳಿಗಳನ್ನ ನಾವು ಈ ಪ್ರದೇಶಕ್ಕೆ ನಾವು ಬಿಡುಗಡೆ ಮಾಡಿದ್ದೀವಿ. ರೈತರಿಗೆ ಅನುಕೂಲ ಆಗುವ ತಕ್ಕಂತೆ ತಾವು ಈ ತಳಿಗಳ ಒಂದು ಮುಂದೆ ವಿಸ್ತೀರ್ಣವನ್ನು ಬೆಳೆಯುವಾಗ ಈ ತಳಿಗಳನ್ನು ನೀವು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅಳವಡಿಸಿಕೊಳ್ಳಬಹುದು ಅಂತ ಹೇಳಲಿಕ್ಕೆ ನಾವು ಇಷ್ಟ. ಆ ತಳಿಗಳ ನಂತರ ಅದರ ಒಂದು ತಾಂತ್ರಿಕತೆ, ಬೆಳೆ ಬೆಳೆಯುವಾಗ ಯಾವ ರೀತಿಯ ಗೊಬ್ಬರ, ನೀರು ಮತ್ತು ಆ GSP ಅದನ್ನ ತಾಂತ್ರಿಕ ವಿಷಯದಲ್ಲಿ ಅವರು ನಮ್ಮ ವಿಜ್ಞಾನಿಗಳು ಹೇಳ್ಕೊಡ್ತಾರೆ, ನಿಮಗೆ ತಿಳಿಸ್ಕೊಡ್ತಾರೆ. ಅದರಿಂದ ನಾವು ಒಳ್ಳೆ ಗುಣಮಟ್ಟದ ಒಂದು ಮನುಕವನ್ನು ಪಡೆಯಬಹುದು ಅಂತ ಸಹ ಹೇಳ್ತಾರೆ. ಬೆಳೆ ಬೆಳೆಯುವ ಪದ್ಧತಿ ಅಲ್ಲದೆ ಅದನ್ನು ಪ್ರೋಸೆಸ್ ಮಾಡುವ ಸಹ ಒಂದು ಒಳ್ಳೆಯ ಒಂದು ಪ್ರೋಸೆಸಿಂಗ್ ಪ್ರೊಸೀಜರ್ ಅನ್ನು ಮಾಡಿದ್ರೆ ನಾವು ಒಂದು ಒಳ್ಳೆಯ ಗುಣಮಟ್ಟದ ಮುನುಕವನ್ನು ಸಹ ಪಡೆಯಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ರೈಸಿನ್ ಮಾಡಲಿಕ್ಕೆ ಒಂದು ಹೊಸ ತಾಂತ್ರಿಕತೆ, ಅದರ ಬಗ್ಗೆ ನಾವು ಸಂಶೋಧನೆಯನ್ನ ಈ ಒಂದು ನಮ್ಮ ತೋಟಗಾರಿಕಾ ಸಂಶೋಧನೆಯಲ್ಲಿ ಮುಂದೆ ಈ ವರ್ಷದ ಒಂದು ಇದರಲ್ಲಿ ನಾವು ಮತ್ತೆ ಈಗ ಅದನ್ನು ಹೇಗೆ ಮಾಡಬೇಕು ಅನ್ನೋ ಒಂದು ತಾಂತ್ರಿಕತೆ ಇದೆ, ಅದನ್ನ ಗುಣಮಟ್ಟದಲ್ಲಿ ಇನ್ನೂ ಹೆಚ್ಚಿನ ಒಂದು ಸುಧಾರಣೆ ತರಲಿಕ್ಕೆ ಅದರ ಬಗ್ಗೆ ನಾವು ಸಂಶೋಧನೆಯನ್ನ ತೆಗೆದುಕೊಳ್ಳಿಕ್ಕೆ ಆಲ್ರೆಡಿ ನಾವು ಕ್ರಮವನ್ನು ತೆಗೆದುಕೊಂಡಿದ್ದೀವಿ ಅಂತ ನಾನು ಹೇಳಲಿಕ್ಕೆ ಸಹ ಇಷ್ಟಪಡ್ತೀನಿ. ಆ ಒಂದು ಸಂಶೋಧನೆ ಒಂದು ಅಥವಾ ಎರಡು ವರ್ಷಗಳ ನಂತರ ಅದರ ತಾಂತ್ರಿಕತೆಯನ್ನು ನಾವು ಈ ಒಂದು ವಿಜಯಪುರದ ದ್ರಾಕ್ಷಿ ಬೆಳೆಗಾರರಿಗೆ ಹುಟ್ಟಿಸ್ಲಿಕ್ಕೆ ನಾನು ಎಲ್ಲ ಏರ್ಪಾಡು ಮಾಡಿದ್ದೀನಿ ಅಂತ ಹೇಳಿ ಅದೇ ಸಂಶೋಧನೆ ಉದ್ದೇಶಕನಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಲ್ಲದೆ ಇವತ್ತು ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದ್ರಾಕ್ಷಿ ಮತ್ತು ದ್ರಾಕ್ಷಿ ರಸ ಮಂಡಳಿಯೂ ಸಹ ಇದೆ. ಅವರ ಒಂದು ಸಹಾಯಭೂತದಲ್ಲಿ ಇವತ್ತು ನಾವು ಈ ದ್ರಾಕ್ಷಿ ಬೆಳೆಗಾರರನ್ನ ನಾವು ಸಂರಕ್ಷಿಸಬೇಕಾಗಿದೆ, ದ್ರಾಕ್ಷಿ ಬೆಳೆಯನ್ನು ಸಹ ನಾವು ಮುಂದೆ ತಗೊಂಡು ಹೋಗಬೇಕಾಗಿದೆ. ದ್ರಾಕ್ಷಿ ಟೇಬಲ್ ಪರ್ಪಸ್ಗಾಯಿತು ಅಥವಾ ಜ್ಯೂಸ್ ಪರ್ಪಸ್ಗಾಯಿತು ಅಥವಾ ಈ ಮನುಕ ರೈಸಿನಿಗಾಯಿತು ಅಥವಾ ಇನ್ನೊಂದು ಗುಣ ಒಳ್ಳೆಯ ದ್ರಾಕ್ಷಿ ರಸ ನಿಮಗೆ ಗೊತ್ತಿರೋ ಹಾಗೆ ವೈನ್. ಆದರೆ ವೈನ್ ಬಗ್ಗೆ ನಿಮಗೆ ಗೊತ್ತಿರೋ ಹಾಗೆ ಅದು ಒಳ್ಳೆಯ ಒಂದು ಪೇಯ ಆದರೂ ಸಹ ಜನರಿಗೆ ಅದು ಆಕರ್ಷಣೆ ಆಗ್ತಾ ಇಲ್ಲ. ಯಾಕಂದ್ರೆ ನಿಮಗೆ ಗೊತ್ತಿರೋ ಒಂದು ವಿಷಯನೇ ಅದು, ಅದನ್ನು ನಾನು ಇಲ್ಲಿ ಸುಲಭವಾಗಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಅದರ ಒಂದು ಪ್ರಯೋಜನ ಅದರ ಆರೋಗ್ಯಯುತ ಪೇಯ ಅಂತ ಹೇಳಿ ನಮ್ಮ ಬೇರೆ ದೇಶದ ಜನರಿಗೆ ಗೊತ್ತಿರೋದ್ರಿಂದ ಈಗಿರ್ತಕ್ಕಂತಹ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಅಥವಾ ನಮ್ಮ ಪರರಾಜ್ಯವಾದ ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ವೈನ್ ಫ್ಯಾಕ್ಟ್ರಿಗಳು ಅವನ್ನ ಪ್ರೋಸೆಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಹೊರದೇಶಕ್ಕೆ ಕಳಿಸ್ತಾ ಇದ್ದಾರೆ. ಯಾಕಂದ್ರೆ ಹೊರದೇಶದಲ್ಲಿ ಇವತ್ತು ವೈನ್ ಒಂದು ಒಳ್ಳೆಯ ಪೇಯ, ಆರೋಗ್ಯಯುತವಾದ ಒಂದು ಪೇಯ ಅಂತ ಹೇಳಿ ಅದನ್ನು ಅವರು ಎಲ್ಲ ಜನಗಳಿಗೆ ಕುಡಿಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ಅದು ನಮ್ಮಲ್ಲಿ ಅದು ಆಪೋಸಿಟ್ ಆಗ್ತಾ ಇದೆ. ಯಾಕಂದ್ರೆ ನಮ್ಮಲ್ಲಿ ವೈನ್ ಕುಡಿದ್ರೆ ಏನು ಆಗೋದಿಲ್ಲ ಸರ್, ಅದು ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾವು ಬೇರೆ ಕಡೆ ಶಿಫ್ಟ್ ಆಗಿ ಇವತ್ತು ಎಲ್ಲಿ ನೋಡಿದ್ರು ಬೇರೆ ಲಿಕ್ಕರ್ಗಳ ಶಾಪ್ಗಳು ಬಹಳ ಆಗ್ತಾ ಇದೆ. ಹೊರತು ನಮ್ಮ ವೈನಿನ ಒಂದು ಮಾರಾಟ ಅದರ ಒಂದು ಇದು ಆಗ್ತಾ ಇಲ್ಲ. ಆದ್ರಿಂದ ಮೊದಲು ಇದ್ದ ವೈನ್ ಬೋರ್ಡ್ ಅನ್ನ ಅವರು ಹೆಸರು ಚೇಂಜ್ ಮಾಡಿ ದ್ರಾಕ್ಷಿ ಬೆಳೆಗಾರರಿಗೂ ಸಹ ಉತ್ತೇಜನ ಕೊಡಲಿಕ್ಕೆ ದ್ರಾಕ್ಷಿ ಮತ್ತು ವೈನ್ ದ್ರಾಕ್ಷಿ ರಸದ ಮಂಡಳಿ ಅಂತ ಹೇಳಿ ಅದನ್ನ ಬೇರೆ ರೀತಿಯ ನಾಮಕರಣ ಮಾಡಿ ಅದರಿಂದ ರೈತರಿಗೆ ಏನೇನು ಉಪಯೋಗ ಆಗುತ್ತೆ ಅನ್ನೋದನ್ನ ಮಾಡಿಕೊಡ್ತಾ ಇದ್ದಾರೆ. ರೈತ ಬಾಂಧವರೇ, ನಾವು ಇವತ್ತು ನೆಕ್ಸ್ಟ್ ಈ ಒಂದು ಯಾವುದೇ ಬೆಳೆಗಳು ತಗೊಂಡ್ರು ಸಹ ಸಹಜ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಸಾವಯವ ಕೃಷಿಗೆ ನಾವು ಒತ್ತು ಕೊಡಬೇಕಾಗಿದೆ. ಈ ದಿಸೆಯಲ್ಲಿ ನಾವು ನಮ್ಮ ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ನಾವು ಆಲ್ರೆಡಿ ನಾವು ಸಂಶೋಧನೆಯನ್ನು ಪ್ರಾರಂಭ ಮಾಡಿದ್ದೀವಿ. ನೈಸರ್ಗಿಕ ಕೃಷಿನಲ್ಲಿ ತರಕಾರಿ ಬೆಳೆಗಳನ್ನು ಬೆಳೆಯುವುದು ಹಾಗೂ ವಿವಿಧ ಹಣ್ಣುಗಳ ಬೆಳೆಗಳನ್ನು ಬೆಳೆದ್ರೆ ಯಾವ ಪರಿಣಾಮ ಆಗುತ್ತೆ, ಯಾವ ರೀತಿ ಆಗುತ್ತೆ ಅನ್ನೋದನ್ನು ಸಂಶೋಧನೆಯ ಒಂದು ಹಂತದಲ್ಲಿದೆ. ಇನ್ನೂ ಒಂದು ಎರಡು ಮೂರು ವರ್ಷಗಳಲ್ಲಿ ಇದರ ಒಂದು ಫಲಿತಾಂಶ ಸಿಗುವುದು ಇದೆ. ಈ ದಿಸೆಯಲ್ಲಿ ನಮ್ಮ ಲಿಂಬೆ ಮತ್ತು ದ್ರಾಕ್ಷಿ ಬೆಳೆಗಳಲ್ಲಿ ಸಹ ಈ ಒಂದು ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಗಳಿಂದ ನಾವು ಯಾವ ರೀತಿಯ ಒಂದು ಇಳುವರಿ ಮತ್ತು ಗುಣಮಟ್ಟವನ್ನು ಕಾಪಾಡಿಕೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ಸಹ ನಾವು ಸಂಶೋಧನೆಯನ್ನು ಈಗ ಪ್ರಾರಂಭ ಮಾಡಿದ್ದೀವಿ. ಅದು ಮೊದಲು ನಾವು ಬಹಳ ರೈತರು ನೀವು ಹೇಳಿದ್ರು ಗೊತ್ತಿರೋ ಹಾಗೆ ಸಾವಯವ ಕೃಷಿಯಲ್ಲಿ ಬೆಳೀತಾ ಇದ್ದಾರೆ. ಆದರೆ ಸಂಶೋಧನೆಯಾಗಿ ನಾವು ಇನ್ನು ವರ್ಷದಿಂದ ಮಾತ್ರ ಈ ಒಂದು ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಬಗ್ಗೆ ಈ ಎರಡು ಬೆಳೆಗಳಲ್ಲಿ ಒಂದು ಸಂಶೋಧನೆ ಪ್ರಾರಂಭ ಮಾಡಿದ್ದೀವಿ. ಅದು ಸಾವಯವ ಮತ್ತು ನೈಸರ್ಗಿಕ ಕೃಷಿಯ ಸಂಶೋಧನೆಯ ಫಲಿತಾಂಶ ಬರಬೇಕು ಅಂದರೆ ನಾವು 4-5 ವರ್ಷ ನಾವು ಅದನ್ನು ಒಂದು ಸಂಶೋಧನೆ ಮಾಡಬೇಕಾಗಿದೆ. ಈ ದಿಸೆಯಲ್ಲಿ ಸಹ ನಾವು ಕಾರ್ಯಕ್ರಮಗಳನ್ನು ನಮ್ಮ ತೋಟಗಾರಿಕಾ ವಿಜ್ಞಾನ ವಿಷಯದಲ್ಲಿ ಹಮ್ಮಿಕೊಂಡಿದ್ದೀವಿ. ನಿಮಗೆ ಯಾವುದೇ ರೀತಿಯ ಒಂದು ತಾಂತ್ರಿಕತೆ ಮುಂದೆ ದ್ರಾಕ್ಷಿ ಬೆಳೆ ಅಲ್ಲದೆ ಈ ಪ್ರದೇಶದಲ್ಲಿ ಬರ್ತಕ್ಕಂತಹ ಪೊಮೊಗ್ರೇಟ್ ಬೆಳೆ ಬಗ್ಗೆ ಮತ್ತೆ ಹೇಳ್ತಾ ಹೋದ್ರೆ ಬಹಳ ಬೆಳೆಗಳಿದ್ದಾವೆ. ಅಂದ್ರೆ ನಾವು ಈ ಒಂದು ಕ್ಲೈಮೇಟಿಗೆ ಏನ್ ಹೇಳ್ತೀವಿ, ಏರಿಡ್ ಕ್ಲೈಮೇಟ್, ಉಷ್ಣವಲಯದ ಒಂದು ಬರ ಪ್ರದೇಶದ ಒಂದು ಈ ಪ್ರದೇಶದಲ್ಲಿ ಬರ್ತಕ್ಕಂತಹ ಎಲ್ಲ ಬೆಳೆಗಳನ್ನ ನಾವು ಇಲ್ಲಿ ತರಬೇತಿ ಕೊಡ್ಲಿಕ್ಕೆ ಅನುವು ಮಾಡಿಕೊಡ್ತೀವಿ. ಉದಾಹರಣೆಗೆ ಇಲ್ಲಿ ಬರ್ ಇದೆ, ಆಮೇಲೆ ಕಸ್ಟರ್ಡ್ ಆಪಲ್ ಇದೆ, ಆಮೇಲೆ ಟ್ಯಾಮ್ರಿಂಡ್ ಹುಣಸೆ ಇದೆ, ಹಾಗೆ ನೇರಳೆ, ಈ ರೀತಿಯ ಬೆಳೆಗಳು ಈ ಪ್ರದೇಶದಲ್ಲಿ ಬರ್ತಕ್ಕಂಥ ಅದರ ಜೊತೆಗೆ ಪೊಮೊಗ್ರೇನೇಟ್, ಲಿಂಬೆ ಮತ್ತು ಗ್ರೇಪ್ಸ್. ಈ ಬೆಳೆಗಳ ಬಗ್ಗೆ ನಿಮಗೆ ತಾಂತ್ರಿಕ ಒಂದು ಇದು ಬೇಕು ಅಂದ್ರೆ

ಕಳೆದ ಹಲವಾರು ಒಂದು ಎರಡು ಮೂರು ದಶಕಗಳಿಂದ ಅನಿಸ್ಬೋದು ಈ ತೋಟಗಾರಿಕೆಯಲ್ಲಿ ಬಹಳ ಇಡೀ ದೇಶದಲ್ಲಿ ಒಂದು ಹೆಸರುವಾಸಿಯಾದಂಥ ಜಿಲ್ಲೆ. ಈ ಜಿಲ್ಲೆಯ ಮಣ್ಣಿನ ಗುಣಧರ್ಮ, ನೀರಿನ ಗುಣಧರ್ಮ ಮತ್ತು ಹವಾಮಾನದ ಗುಣಧರ್ಮ ಏನಿದೆ, ಎಲ್ಲ ವಿವಿಧ ಹಣ್ಣುಗಳು ವಿಶೇಷವಾಗಿ ದ್ರಾಕ್ಷಿ, ದಾಳಿಂಬೆ ಮತ್ತು ಬಾರೆ, ಸೀತಾಫಲ, ಪೇರು ಇಂಥ ಉಷ್ಣವಲ್ಲದ ಏನು ಹಣ್ಣುಗಳದಾವ ಅವುಗಳಿಗೆ ಬಹಳವಂತ ಸೂಕ್ತವಾದಂಥ ಒಂದು ಇದು. ಮತ್ತು ನಾವು ವಿಶೇಷವಾಗಿ ಇವತ್ತು ಒಂದು ದ್ರಾಕ್ಷಿ ಬೆಳೆಯದ ಒಂದು ಕಾರ್ಯಕ್ರಮವನ್ನು ಯಾಕೆ ಹಮ್ಮಿಕೊಂಡಿದ್ದೇವೆ ಅಂತಂದರೆ, ಸದ್ಯ ನೀವು ದ್ರಾಕ್ಷಿಯನ್ನು ಅಂದ್ರೆ ಈ ಸುಗ್ಗಿ ದ್ರಾಕ್ಷಿ ಸುಗ್ಗಿ ಸ್ಟಾರ್ಟ್ ಆಗ್ತದೆ. ಈ ದ್ರಾಕ್ಷಿ ಹಣ್ಣುಗಳನ್ನು ಹಿಡಿದು ನೀವು ಬಹಳಷ್ಟು ನಮ್ಮ ಸುಮಾರು 95% ಶೇಕಡ ಎಷ್ಟು ನಮ್ಮ ಮಣುಕನೇ ಮಾಡ್ತೇವೆ. ಸೊ ಕೆಲವು ಜನ ಮಾತ್ರ ಹಣ್ಣುಗಳನ್ನು ನೇರವಾಗಿ ಮಾರಾಟ ಮಾಡತಂತ ಒಂದು ವ್ಯವಸ್ಥೆ ಇದೆ. ಇಲ್ಲಿ ನಮ್ಮಲ್ಲಿ ಏನಾದಂತಂದ್ರೆ ನಿಮ್ಗೆಲ್ಲ ಕೊಡ್ತಿದ್ದಂಗೆ ಸುಮಾರು 30,000 ಎಕರೆಗಿಂತ ಹೆಚ್ಚಿಗೆ ನಮ್ಮ ದ್ರಾಕ್ಷಿ ನಮ್ಮ ಪ್ರದೇಶ ನಮ್ಮ ವಿಜಯಪುರ ಜಿಲ್ಲೆ ಇದೆ. ಪ್ರತಿ ವರ್ಷನು ಸುಮಾರು 400-500 ಹೆಕ್ಟರ್ ಪ್ರದೇಶ ಹೆಚ್ಚಾಗ್ತಾನೆ ಇದೆ. ಡೋಣಿ ಸಾಲಿನಲ್ಲಿ ಅಂದ್ರೆ ಡೀಪ್ ಬ್ಲ್ಯಾಕ್ ಸಾಯಿಲ್ ಅಂತ ಆಳವಾದ ಕಪ್ಪು ಮಣ್ಣಿನಲ್ಲಿ ಸಹಿತ ದ್ರಾಕ್ಷಿಯನ್ನು ಬೆಳೀತಾ ಇದ್ದಾರೆ. ಮತ್ತು ಬಹಳಷ್ಟು ಜನ ದ್ರಾಕ್ಷಿಯನ್ನು ಮಣುಕನ್ನ ಮಾಡಿ ಪರಿವರ್ತನೆ ಮಾಡತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ಆದ ಕಾರಣ ನಾವು ಇವತ್ತು ಹೆಚ್ಚಿನ ಒಂದು ತಾಂತ್ರಿಕತೆಯಲ್ಲಿ ಹೆಚ್ಚಿನ ಒಂದೇನು ಒತ್ತನ್ನು ಕೊಡ್ತಾ ಇದ್ದೇವೆ ಅಂತಂದ್ರೆ, ಈ ಮಣುಕು ಯಾವ ರೀತಿ ಮಾಡಬೇಕು ಈಗ ನೀವು ನೋಡಿರ್ಬೋದು. ಬಹುಶಃ ಮಣುಕು ಮಾಡೋದ್ರಲ್ಲಿ ನೋಡಿದ್ರೆ ನಾವು ಎಲ್ಲರೂ ಮೂಗಿಗೆ ಅರಬಿ ಕಟ್ಕೊಂಡು ನಿಲ್ಬೇಕಂತ ಪರಿಸ್ಥಿತಿ ಬರ್ತದೆ. ಆ ಮಣುಕು ಮಾಡೋದು ನೋಡಿದ್ರೆ ಯಾರು ತಿನ್ನಬಾರ್ದು. ಆ ರೀತಿ ಟಿಪ್ಪಿಂಗ್ ಆಯಿಲ್ ಇರ್ಬೋದು, ಆ ನಂತರ ಸಲ್ಫೋರ್ ಹೊಡಿಬಹುದು, ಗಂಧಕ ಅದನ್ನು ಹೊಡಿಯುದು, ಇದೆಲ್ಲ ಬಹಳ ಒಂದು ಅತ್ಯಂತ ವಿಷಕಾರಕ ಅಂಶಗಳನ್ನ ಜಾಸ್ತಿಯನ್ನು ಬಳಸ್ತಾರೆ. ಅದು ಎಷ್ಟು ಬಳಸಬೇಕು, ಏನ್ ಬಿಡ್ಬೇಕು, ಯಾವ ರೀತಿ ನಾವು ಮಣುಕನ ಮಾಡಬೇಕಾದ್ರೆ ಹಣ್ಣಿನ ಸೈಜ್ ಏನಿರ್ಬೇಕು ಎಂದ ಒಂದು ವಿಜ್ಞಾನಗಳ ಒಂದು ಇದನ್ನ ಹೆಚ್ಚಿಗೆ ಒಂದು ಒತ್ತು ಕೊಟ್ಟ ಈ ದ್ರಾಕ್ಷಿಯದ ಕೊಯ್ಲೋತ್ತರ ತಂತ್ರಜ್ಞಾನಗಳ ಕುರಿತು ಒಂದು ಜಾಸ್ತಿಯನ್ನು ಒಂದು ಒತ್ತು ಮಾಡ್ತದೆ. ತಮಗೆಲ್ಲ ತಿಳಿದಂಗೆ ನಮ್ಮ ಆತ್ಮ ಯೋಜನೆಯಲ್ಲಿ ಕಳೆದ ಒಂದು 5-6 ವರ್ಷಗಳಿಂದ ಈ ಕೇಂದ್ರದ ಜೊತೆ ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರ ಜೊತೆ ಅತ್ಯಂತ ಅನ್ಯೋನ್ಯವಾದಂತಹ ಒಂದು ಸಂಬಂಧವನ್ನು ಬೆಳೆಸಿಕೊಂಡು ಕನಿಷ್ಠ ವರ್ಷ 3-4 ಕಾರ್ಯಕ್ರಮಗಳನ್ನಾದ್ರೂ ನಾವು ಮಾಡ್ತಿದ್ದೇವೆ ಬೇರೆ ಬೇರೆ ವಿವಿಧ ಬೆಳೆಗಳ ಕುರಿತು. ಯಾಕಂದ್ರೆ ತೋಟಗಾರಿಕೆ ಜಿಲ್ಲೆ ಆಗಿರೋದ್ರಿಂದ ನಾವು ಹೆಚ್ಚಿಗೆ ಭತ್ತನ್ನು ತೋಟಗಾರಿಕೆ ಇದಕ್ಕೆ ಕೊಡ್ತಾ ಇದ್ದೇವೆ. ಇಲ್ಲಿ ಬಹಳ ನಮ್ಮ ಒಂದು ಸುದೈವ ಏನಂತಂದ್ರೆ ತೋಟಗಾರಿಕೆ ವಿಜ್ಞಾನಗಳ ಇದೇನು ಕೇಂದ್ರ ಇದೆ, ಬಹಳಷ್ಟು ಜನ ರೈತರಿಗೆ ಇನ್ನೂ ಗುರುತಿಲ್ಲ. ಆದ್ರೂ ಇಲ್ಲಿ ಒಂದು ಅತ್ಯಂತ ಈ ಕಾರ್ಯನಿರ್ವಹಿಸತಕ್ಕಂತಹ ಈ ವಿಜ್ಞಾನಿಗಳಾದ ಬಹಳ ಒಂದು ಅನುಭವಗಳಂತ ವಿಜ್ಞಾನಿಗಳ. ಮತ್ತೆ ಇಲ್ಲಿ ದ್ರಾಕ್ಷಿದು ಒಂದು ಪ್ಲಾಟ್ ಇದೆ, ಅಲ್ಲಿ ಒಂದು ಮಿನಿ ವೆದರ್ ಸ್ಟೇಷನ್ಸ್ ಕೂಡಿದ್ದಾರೆ. ಮತ್ತು ಅತ್ಯಂತ ಈಗ ಏನು ನಾವು ಸಾಮಾನ್ಯವಾಗಿ ರೈತರು ಉಪಯೋಗಿಸ್ತ ಏನು ಕೃಷಿ ರಾಸಾಯನಿಕಗಳನ್ನು ಉಪಯೋಗ ಮಾಡ್ತಿರಲ್ಲ ರಾಸಾಯನಿಕ ಕೀಟನಾಶಕ ಇರ್ಬೋದು ರೋಗ ಬೇರೆ ಇದು ಅದರದ್ದು 50% ಶೇಕಡ 50%ರಷ್ಟನ್ನೇ ಉಪಯೋಗ ಮಾಡಿ ಅತ್ಯಂತ ಉತ್ಕೃಷ್ಟ ಮತ್ತು ದ್ರಾಕ್ಷಿಯನ್ನು ಬೆಳೀತಾ ಇದ್ದಾರೆ. ಮತ್ತೊಂದು ಈ ಕೇಂದ್ರದಲ್ಲಿ ಸುಮಾರು 16 ವಿವಿಧ ತಳಿಯ ದ್ರಾಕ್ಷಿಗಳನ್ನು ಬೆಳೀತಾ ಇದ್ದಾರೆ. ತಾವು ನೋಡಿದಿರಬಹುದು ಬಹುಶಃ ಪ್ರದರ್ಶನಕ್ಕೂ ಇಟ್ಟಿದ್ರು. ಈ ಎಲ್ಲ ಕಾರಣಗಳಿಂದ ಈ ಒಂದು ಕಾರ್ಯಾಗಾರವನ್ನ ನಮ್ಮ ರೈತ ವಿಜ್ಞಾನಿಗಳ ಇದು ಒಂದು ಕಾರ್ಯಕ್ರಮ ಇಟ್ಟುಕೊಂಡ್ರೆ ಇವತ್ತು ನಾವು ಗುಣಮಟ್ಟದ ಮಣುಕ ಮಾಡೋದು ಬಹಳ ಬಹಳ ಮುಖ್ಯ. ಯಾಕಂದ್ರೆ ನಮ್ಮಲ್ಲಿ ಏನಾಗ್ತದೆ ಅಂತಾರೆ, ಮಣುಕ ನಾವು ನೋಡ್ತಿರ್ತೀನಿ ಈಗ ಶಾರ್ಟಿಂಗ್ ಮಷಿನ್ನಾಗೆಲ್ಲ ಬಹಳ ವೇಸ್ಟೇಜೂ ಆಗ್ತದೆ, ಮತ್ತು ಕಲರ್ ಕ್ವಾಲಿಟಿ ಬರೋಂಗಿಲ್ಲ, ಸೈಜ್ ಅವೆಲ್ಲ ಡಿಫ್ರೆಂಟ್ ಇದ್ರ ಮಾಪಕಗಳದಾವು ಅಷ್ಟಾಗಿ ಆಗ್ತಾ ಇಲ್ಲ. ಮತ್ತು ನಮ್ಮಲ್ಲಿ ಮಣುಕ ಎಕ್ಸ್ಪೋರ್ಟ್ ಮಾಡೋದು ಬಹಳ ಕಡಿಮೆ ರೈತರು ನೇರವಾಗಿ. ಕೆಲವು ಜನ ಮಾತ್ರ ಹಣ್ಣುಗಳನ್ನು ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ನಾವು ಯಾಕೆ ಎಕ್ಸ್ಪೋರ್ಟ್ ಮಾಡಬಹುದು, ಬಿಜಾಪುರದಲ್ಲೇ ಒಂದು ಬ್ರ್ಯಾಂಡ್ ಮಾಡಬಾರ್ದು ಅಂತ ಎಲ್ಲ ಒಂದು ವಿಚಾರಗಳನ್ನ ಇಟ್ಟುಕೊಂಡು ಇನ್ನು ಮುಂದಾದರೂ ರೈತರು ಸ್ವಲ್ಪ ಮಣುಕು ಮಾಡೋದ್ರೊಳಗೆ ಅದನ್ನ ಈಗ ನಾವು ಮಣುಕು ಮಾಡೋದಂದ್ರೆ ನಾವು ನೋಡ್ತಿರ್ತೇವೆ ತಿನ್ನಿಂಗ್ ಅದು ಮಾಡಂತಿರ್ತಾರೆ ನಮ್ಮ ವಿಜ್ಞಾನಿಗಳು. ಅಂದ್ರೆ ಬಹಳಷ್ಟು ದ್ರಾಕ್ಷಿ ಸಣ್ಣ ಸಣ್ಣ ಇರ್ತಾವ ಅದ್ರಾಗ ಬಹಳ ಗುಂಚಲು ಫುಲ್ ಬೇಗಿರ್ತದಲ್ಲ, ಸ್ವಲ್ಪ ಕಡಿಮೆ ಮಾಡಿದ್ರೆ ಮಾಡಂಗಿಲ್ಲ ರೈತರು ಮಣುಕು ಮಾಡೋದ್ರಿ ಅಂತಾರೆ. ಅಂದ್ರೆ ಸುಮ್ಮನೆ ಎಲ್ಲ ಮುಗಿದು ಬಿಡ್ತಾರೆ. ಆ ದೃಷ್ಟಿನಾಗನು ಸಾಕಷ್ಟು ಒಂದು ನಮ್ಮ ರೈತರಿಗೆ ಹಾನಿ ಆಗ್ತದೆ, ಅದನ್ನ ಹಾನಿನೂ ಆಗೇ ಆಗ್ತದೆ. ಯಾಕಂದ್ರೆ ಸಣ್ಣ ಕಾಳಿದ್ದು ಸಹಿತ ಸಾಕಷ್ಟು ಒಂದು ಸತ್ವವನ್ನು ಹೀರ್ಕೊಂಡು ಬೆಳೆದಿರ್ತದೆ. ಆ ದೃಷ್ಟಿಯೊಳಗೆ ಇಟ್ಟುಕೊಂಡು ನಾವು ಎಲ್ಲ ಅಂಶಗಳನ್ನು ನಮ್ಮ ವಿಜ್ಞಾನಿ, ನಾ ವಿಜ್ಞಾನಿ ಅಲ್ಲ, ಆ ವಿಜ್ಞಾನಿಗಳು ಬೇರೆ ಆದ್ರೆ ಅವರ ಕೊಯ್ಲೋತ್ತರ ವಿಜ್ಞಾನಿಗಳು ಅದನ್ನು ಹೇಳ್ತಾರೆ. ಆ ದೃಷ್ಟಿಯಲ್ಲಿ ಇವತ್ತು ಒಂದು ಇದು ಮಾಡಿದೆ. ಮತ್ತೆ ಇನ್ನೊಂದು ನಮ್ಮ ರೈತರಿಗೆ ವಿವಿಧ ದ್ರಾಕ್ಷಿ ತಳಿಗಳ ಕಳೆದ ಒಂದು ಎಕ್ಸಿಬಿಷನ್ ಮಾಡಿದಾಗ ಸುಮಾರು 33 ತಳಿಗಳನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದೆವು. ಬಾಗಲಕೋಟದಲ್ಲಿ ಬಹಳಷ್ಟು ಜನ ವೈನದ್ದು ಅದಾವಲ್ಲ ಅದ್ರೂ ಇದಾವ. ಈ 16 ದ್ರಾಕ್ಷಿ ತಳಿಗಳನ್ನದವ ಅದನ್ನು ಸಹಿತ ನೀವು ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡಿ. ನಮಗಿಲ್ಲಿ ಅತ್ಯಂತ ಚಿರಪರಿಚಿತವಾದಂಥ ಥಾಮ್ಸನ್ ಸೀಡ್ಲೆಸ್, ಥಾಮ್ಸನ್ ಸೀಡ್ಲೆಸ್ ಒಂದು ಬಹಳ ಚಿರಪರಿಚಿತ, 90%-ರಷ್ಟು ರೈತರು ಅದನ್ನೇ ಬೆಳೀತಾರೆ. ಆ ಮಾಣಿಕ್ ಚಮನ್ ಸ್ವಲ್ಪ ಜನ ಬೆಳೀತಾರೆ, ಅದು ಹಣ್ಣಿಗಾಗಿ ಜಾಸ್ತಿ ಮಾಡುದು, ಮಣುಕಿಗೆ ಕಡಿಮೆ. ಆ ದೃಷ್ಟಿನಾಗ ಇದನ್ನ ನೀವು ರೈತ ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡಿ ಅದನ್ನ ಯಾವ ರೀತಿ ಮಾಡಬೇಕು, ಮಣುಕು ಮಾಡಬೇಕು ಅನ್ನೋದು ಅದು ಆಗ್ಬಹುದು ಅಂತ ಅನಿಸ್ತದ. ಆ ದೃಷ್ಟಿಯಲ್ಲಿ ಈ ಒಂದು ರೈತ ವಿಜ್ಞಾನಿಗಳ ಒಂದು ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಬಹುಶಃ ತಾವೆಲ್ಲ ದ್ರಾಕ್ಷಿ ಬೆಳೆಗಾರರಿಂದ ಕನಿಷ್ಠ ಪಕ್ಷ ಮುಂದಿನ ಸೀಸನ್ಗಾದ್ರು ಮುಂದಿನ ವರ್ಷ ಆದರೂ ಸಹಿತ ನಾವು ಮೊದಲೇ ಇಂದ ಏಪ್ರಿಲ್ ಚಾಟ್ನಿಯಿಂದನ

ಇದೀಗ ಜನಪದ ಸಂಗೀತವನ್ನು ಕೇಳ್ತಾ ಇದ್ದೀರಿ. ಇದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಉತ್ತೂರು ಗ್ರಾಮದ ಲಕ್ಷ್ಮಣ್ ಹಣಮಪ್ಪ ಭಜಂತ್ರಿ ಹಾಗೂ ತಂಡದವರಿಂದ ಸಂಪ್ರದಾನಿ ವಾದನ. Thank you. Thank you.